ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿಯನ್ನು ಕೇಳಲಿದ್ದೀರಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 0827220006. ಕೇಳಿ ಕೃಷಿ ಸಿರಿ. ರೈತ ಬಾಂಧವರೇ ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಇವತ್ತಿನ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಅನುಭವಿ ರೈತರು, ಯುವಕರು, ಯುವತಿಯರು, ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಸಂಖ್ಯೆಯನ್ನು ನೆನಪು ಮಾಡ್ತಿದ್ದೀವಿ, 0827220006. 200006. ಕೆಳಗರೆ, ಈಗ ಮಳೆ ಬಿಡು ಕೊಟ್ಟಿದೆ. ಮುಂಗಾರಿ ಪೂರ್ವದ ಮಳೆ ಹೆಚ್ಚಾಯ್ತಂತ ಅಂದ್ಕೊಂಡು ಅನೇಕರು ಮಾತನಾಡ್ಕೊಳ್ತಿದ್ದೀರಿ. ಕಳೆ ಹೇರಳವಾಗಿ ಬೆಳೆದ್ಬಿಟ್ಟಿದೆ. ಕಳೆ ಹತ್ತೋಟಿ ಹೇಗೆ ಅಂತ ಅಂದ್ಕೊಂಡು ಯೋಚನೆ ಮಾಡೋರು ಒಂದು ಕಡೆ ಆದರೆ, ಬಂದ ಕಳೆ ಅನುಕೂಲ ಮಾಡಿಕೊಡುತ್ತೆ, ಗೊಬ್ಬರಕ್ಕೆ ಪ್ರಯೋಜನ ಅಂತ ಅಂದ್ಕೊಂಡು ಮಾತಾಡೋರಿದ್ದಾರೆ. ನಿಸರ್ಗದಲ್ಲಿ ಆಗುವ ವ್ಯತ್ಯಾಸಗಳನ್ನು ಸಹಿಸಿಕೊಳ್ಳಬೇಕು. ಚಿಂತೆ ಮಾಡಿದರೆ ಪ್ರಯೋಜನ ಇಲ್ಲ. ನಿಭಾಯಿಸುವ ಸಾಮರ್ಥ್ಯ ನಮ್ಮಲ್ಲಿದ್ದರೆ ಅದೊಂಥರ ಜೀವನ ಚೆನ್ನಾಗಿರುತ್ತೆ. ರೈತ ಬಾಂಧವರೇ, ಕೊಡಗು ಕೃಷಿ ವಿಜ್ಞಾನ ವೇದಿಕೆ ವತಿಯಿಂದ ಬರುವ 30ನೇ ತಾರೀಕು ಅಧಿಕ ಉತ್ಪಾದಕತೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ನಿರ್ವಹಣೆ, ಈ ಕುರಿತ ವಿಚಾರ ಸಂಕಿರಣ ನಡೀತಾ ಇದೆ ಅಮ್ಮತ್ತಿಯ ಕೊಡವ ಸಮಾಜದಲ್ಲಿ. ಬೆಳಗ್ಗೆ 9:30 ಶುರುವಾಗಿದ್ದು ಮಧ್ಯಾಹ್ನ ತನಕ ಇರುತ್ತೆ. ತಜ್ಞರು ಅನುಭವಸ್ಥರು ಮಾತನಾಡ್ತಿದ್ದಾರೆ. ಕಾಫಿ ಉತ್ಪಾದನೆ ಮಾಡೋದ್ರಲ್ಲಿ ಸುಸ್ಥಿರ ಮಣ್ಣಿನ ನಿರ್ವಹಣೆ, ಸುಸ್ಥಿರ ಕೃಷಿ ಉತ್ಪಾದನೆಗೆ ಜೈವಿಕ ಗೊಬ್ಬರಗಳ ಬಳಕೆ, ಕೃಷಿಯಲ್ಲಿ ಉತ್ತಮ ಪೋಷಕಾಂಶ ನಿರ್ವಹಣೆ ಹಾಗೂ ಉತ್ಪಾದಕತೆಗಾಗಿ ವಿಜ್ಞಾನ ಮತ್ತು ತಾಂತ್ರಿಕತೆ, ಹೀಗೆ ಮಣ್ಣಿನ ಫಲವತ್ತತೆಗೆ ಪೂರಕವಾದ ವಿಷಯಗಳ ಬಗ್ಗೆ ವಿಚಾರಗಳು ಉಲ್ಲೇಖ ಆಗ್ತವೆ. ಆಸಕ್ತ ರೈತ ಬಾಂಧವರು, ಕಾಫಿ ಬೆಳೆಗಾರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಸಂಪರ್ಕ ಮಾಡಬಹುದು. ಸಂಖ್ಯೆ 9480616717. 9480616717. ಉಪಯುಕ್ತವಾಗಿರುತ್ತೆ ಕಾರ್ಯಕ್ರಮ. ಕಾಫಿ ಬೆಳೆಗಾರರು, ಆಸಕ್ತ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ರೈತ ಬಾಂಧವರೇ, ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಸಿರಿ ಮೂಡಿಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಸಂಪರ್ಕ ಮಾಡ್ತಿದ್ದೀರಿ. ಹೊಸಬರಿಗೆ ಅವಕಾಶ ಕೊಡಿ, ಹಾಗೆ ಅನುಭವ ಇರೋರು ಮಾತಾಡಿದರೆ ಉತ್ತಮವೇ. ಕರೆಗಳನ್ನು ಸ್ವೀಕರಿಸ್ತಾ ಹೋಗೋಣ. ಕಡತಾಯಿತು, ವ್ಯತ್ಯಾಸ ಆಯಿತು, ಕರೆ ಮಾಡಿ. ಗಮನಿಸ್ಕೊಳ್ಳಿ, ಬರುವ ತಿಂಗಳ 25ನೇ ತಾರೀಕು ಕೊಡಗು ಜಿಲ್ಲೆಯ ವಿವಿಧ ಹಂತದ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಲೋಕ ಅದಾಲತ್ನ ಆಯೋಜನೆ ಮಾಡಲಾಗ್ತಾ ಇದೆ. ಬೇರೆ ಬೇರೆ ಪ್ರಕರಣಗಳಲ್ಲಿ ನೀವು ನ್ಯಾಯಾಲಯಕ್ಕೆ ಹೋಗಿರ್ತಿರಲ್ಲ, ನ್ಯಾಯಾಲಯದ ಮೆಟ್ಟಿಲನ್ನು ಹತ್ತಿರುವವರು ಈ ಸಂದರ್ಭದ ಪ್ರಯೋಜನವನ್ನು ಮಾಡಿಕೊಂಡು ಏನೂ ಖರ್ಚಿಲ್ಲದಲ್ಲೇ ನಿಮ್ಮ ಸಮಸ್ಯೆನ ಬಗೆಹರಿಸಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ತಾಲೂಕು ಮಟ್ಟದ ಕೋರ್ಟ್ಗಳಲ್ಲೂ ಈ ಕಾರ್ಯಕ್ರಮ ಇರುತ್ತೆ. ಶ್ರೋತೃಗಳೇ, ಕಾಫಿ ಮಂಡಳಿ ಈ ಸಂದರ್ಭದಲ್ಲಿ ಈಗ ಬಂದಿರುವ ಮಳೆಯಿಂದ ಕೊಳೆ ರೋಗ ಕಾಣಿಸಿಕೊಂಡಿರುವ ಕಾಫಿಗೆ ಶೇಕಡ 1 ಬೋರ್ಡೋ ದ್ರಾವಣವನ್ನು ಮುಂಜಾಗ್ರತಾ ಕ್ರಮವಾಗಿ ಸಿಂಪರಣೆ ಮಾಡಿಕೊಳ್ಬೇಕಂದು ಈ ಮೂಲಕ ತಿಳಿಸ್ತಾ ಇದೆ. ಬೋರ್ಡೋ ದ್ರಾವಣವನ್ನು ತಾಜವಾಗಿ ಸಿಂಪರಣೆ ಮಾಡೋದು ತುಂಬ ಒಳ್ಳೆಯದು. ತಯಾರಿಸಿ 4-6 ಗಂಟೆಗಳ ಕಾಲ ಇಟ್ಟು ಬಳಕೆ ಮಾಡೋದು ಸೂಕ್ತ ಅಲ್ಲ. ಮೈಲ್ತುತ್ತ ಸುಣ್ಣ ನೀರನ್ನು ಶೇಕಡ 1 ಬೋರ್ಡೋ ದ್ರಾವಣ ಮಾಡಲಿಕ್ಕೆ ಎಷ್ಟು ಬೇಕಂತ ನಿಮ್ಗೆ ಗೊತ್ತಿದೆ. ಗೊತ್ತಿಲ್ಲಾಂದರೆ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಅಥವಾ ಅನುಭವಿ ಕಾಫಿ ಬೆಳೆಗಾರರನ್ನ ಸಂಪರ್ಕ ಮಾಡಿಕೊಂಡ್ರೆ ಒಳ್ಳೆಯದು. 200 ಲೀಟರ್ ನೀರಿಗೆ 2 ಕೆಜಿ ಸುಣ್ಣ, 2 ಕೆಜಿ ಮೈಲ್ತುತ್ತ ಅಂತ ಅಂದ್ಕೊಂಡು ಹೇಳ್ತಾರೆ. ಆದರೆ ರಸಸಾರ ತಟಸ್ಥವಾಗಿದ್ದರೆ ಅದು ಒಳ್ಳೆಯದು. ಕೆಲವೊಂದು ಸಾರಿ ಸುಣ್ಣ ಹೆಚ್ಚಿಗೆ ಬೇಕಾಗ್ಬೋದು ಅಥವಾ ಮೈಲ್ತುತ್ತ ಹೆಚ್ಚಿಗೆ ಹಾಕ್ಕೊಳ್ಬೇಕಾಗ್ತದೇನೋ. ತಟಸ್ಥ ರಸಸಾರ ಇರೋ ತನಕ ನೋಡಿಕೊಂಡು ನೀವು ಈ ಪದಾರ್ಥಗಳನ್ನು ಉಪಯೋಗಿಸ್ಕೊಳ್ಳಿ. ಕೊಡಗಿನಲ್ಲಿ ಕಾಫಿ ಪ್ರಮುಖವಾದ ಬೆಳೆ. ಕೊಳೆ ರೋಗ ಬಂದರೆ ಕಾಯಿಗಳು ಉದುರಿಬಿಡ್ತವೆ. ಇನ್ನು ಕಾಳುಮೆಣಸಿಗೂ ಈ ಸಮಸ್ಯೆ ಇದ್ದೇ ಇರುತ್ತೆ. ಹಾಗಾಗಿ ಬೋರ್ಡೋ ದ್ರಾವಣ ರಾಮಬಾಣ. ಶಿಲೀಂಧ್ರ ರೋಗಗಳಿಗೆ ತುಂಬ ಪರಿಣಾಮಕಾರಿಯಾದ ಶಿಲೀಂಧ್ರ ನಾಶಕ ಇದು. ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಅನುಭವಿ ರೈತರು, ಯುವ ಕೃಷಿಕರು, ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಹಾಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬಹುದು. ಆಕಾಶವಾಣಿಯಿಂದ ಸಂಜೆ ಕೃಷಿಕರಿಗೆ ಬೇಕಾದ ಉತ್ತಮವಾದ ಸಂಗತಿಗಳು ಬಿತ್ತರವಾಗ್ತದವೆ, ನೀವು ಆಲಿಸ್ತಿದ್ದೀರಿ. ವಿಶೇಷವಾಗಿ ಅನುಭವ ಇಟ್ಕೊಂಡಿರೋ ಈ ಮೂಲಕ ನೀವು ಪರಿಚಯಿಸ್ಬೋದು ಅಥವಾ ನಮಗೆ ತಿಳಿಸಿದರೆ ನಾವು ಅವರನ್ನು ಸಂಪರ್ಕ ಮಾಡ್ತೀವಿ. ನಿಮ್ಮಲ್ಲಿಯೂ ವಿಷಯಗಳಿರ್ತವೆ, ಸಂಕೋಚ ಪಡಬೇಡಿ. ಮಾತಾಡಿದರೆ ಬೇರೆಯವರಿಗೂ ಅನುಕೂಲ ಆದೀತು. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 0827220006. ಕೊಡಗಿನ ಕೃಷಿಕರಿಗೆ ಪ್ರಾಶಸ್ತ್ಯ ಆದ್ಯತೆ ಅಂತ ಅಂದ್ಕೊಂಡು ನಾವು ಹೇಳ್ತಾ ಇದ್ವಿ. ಇತರೆ ಜಿಲ್ಲೆಯ ರೈತರು ಸಹ ಮಾತಾಡ್ಬೋದು, ತೊಂದರೆ ಇಲ್ಲ. ಆದರೆ ಅನುಭವ ಚೆನ್ನಾಗಿ ಇಟ್ಕೊಂಡಿರೋರು ಮಾತಾಡ್ತಾ ನಿಮ್ಮ ವಿಷಯಗಳನ್ನು ಹಂಚಿಕೊಂಡ್ರೆ ಒಳ್ಳೆಯದೇ. ಎಷ್ಟೋ ಜನ ಒಂಥರ ಕುತೂಹಲಕ್ಕೆ, ಆಸಕ್ತಿಗೆ ಸಂಪರ್ಕ ಮಾಡ್ತಾ ಇರ್ತೀರಿ, ಅದು ತಪ್ಪಂತ ನಾವು ಇಲ್ಲಿ ಉಲ್ಲೇಖ ಮಾಡೋದಿಲ್ಲ. ಆದರೆ ಅನುಭವ ಇರೋರು ಅಥವಾ ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ಆಸಕ್ತಿ ಇರೋರು ಈ ಮೂಲಕ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಮಾಡಿಕೊಂಡ್ರೆ ನಮಗೂ ಖುಷಿ ಆಗ್ತದೆ. ರೈತ ಬಾಂಧವರೇ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೊಡಗುವಲ್ದಲ್ಲೇ ಅಕ್ಕಪಕ್ಕದ ಜಿಲ್ಲೆಯ ಅನುಭವಿ ಕೃಷಿಕರು, ವಿಶೇಷವಾಗಿ ಅನುಭವ ಇಟ್ಕೊಂಡಿರೋರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅಂತ ಅಂದ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. 0827220006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕರೆಗಳನ್ನು ಮಾಡ್ತದ್ರಿ, ಕಡತವಾಗ್ತದವೆ, ವ್ಯತ್ಯಾಸ ಆಗುತ್ತೆ, ಆದರೂ ಪ್ರಯತ್ನ ಮಾಡಿ. ಹೊಸೊಬ್ಬರಿಗೆ ಅವಕಾಶ ಕೊಡಿ ಅಥವಾ ಅನುಭವಿರೋರು ಪ್ರಯತ್ನ ಮಾಡ್ತಾ ಇರ್ರಿ. ಯುವಕರು ಮತ್ತು ಯುವತಿಯರು ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಂಡಿರ್ತೀರಿ, ಅವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಶ್ರೋತೃಗಳೇ, ಕೃಷಿ ಅನ್ನೋದನ್ನ ಎಷ್ಟೋ ಜನ ತುಂಬ ಗಂಭೀರವಾಗಿ ಆಸಕ್ತಿಯಿಂದ ತೆಗೆದುಕೊಂಡಿದ್ದಾರೆ. ಆ ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿ ಬೆಳವಣಿಗೆ ಆಗಿದ್ದಾರೆ. 100,000 ರೂಪಾಯಿ ಹಣವನ್ನು ಸಂಪಾದನೆ ಮಾಡಿಕೊಂಡು ಒಳ್ಳೊಳ್ಳೆ ಮನೆಯನ್ನು ಕಟ್ಟಿಸಿಕೊಂಡಿದ್ದಾರೆ, ಆಸ್ತಿಯನ್ನು ಖರೀದಿ ಮಾಡಿಕೊಂಡಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೃಷಿಯ ವರಮಾನ ಗಳಿಕೆ ನೆರವಾಗಿದೆ ಅಲ್ವಾ? ಇದನ್ನು ಯಾರೂ ಅಲ್ಗಳಿಲಿಕ್ಕೆ ಸಾಧ್ಯ ಇಲ್ಲ. ಏರುಪೇರುಗಳು ಬಂದೇ ಬರ್ತವೆ, ಅದನ್ನು ನಿಭಾಯಿಸಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಕೆಲವೊಂದು ಸಾರಿ ಬೆಲೆ ನಾವು ಅಂದ್ಕೊಂಡಂಗೆ ಸಿಗೋದಿಲ್ಲ ಅಥವಾ ನಾವು ಅಂದ್ಕೊಂಡೋದಕ್ಕಿಂತ ಒಳ್ಳೆ ಬೆಲೆ ಸಿಗೋದಿದೆ. ಎರಡೂ ಇದೆ ನೋಡಿ. ಒಳ್ಳೆ ಬೆಲೆ ಬಂದಾಗ ದುಡ್ಡು ಚೆನ್ನಾಗಿ ನಿಮಗೆ ಕೈ ಸೇರ್ತಂದರೆ ಬಹಳ ಎಚ್ಚರಿಕೆಯಿಂದ ಹೋಗಬೇಕು. ಹೇಳ್ತಾರೆ, ದುಡ್ಡು ಬಂದ ಮೇಲೇ ಎಷ್ಟೋ ಜನ ಕೆಟ್ಟರು ಅಂತ. ಹಿಡಿತಲ್ದಲ್ಲೇ ಯಾವುದಾದಕ್ಕೋ ಖರ್ಚು ಮಾಡಿ, ಯಾವುದಾದಕ್ಕೋ ಹೂಡಿಕೆ ಮಾಡಿ ಮತ್ತಷ್ಟು ಸಮಸ್ಯೆಗಳು ಮನೆ ಮಾಡಿಬಿಡ್ದವೆ. ದುಡ್ಡಿಲ್ದಾಗ ಚೆನ್ನಾಗಿದ್ವಿ, ದುಡ್ಡು ಬಂದ ಮೇಲೇ ಈ ಸಮಸ್ಯೆ ಕಾಣ್ತೀವಿ ಅಥವಾ ಸಮಸ್ಯೆಗಳು ಹೆಚ್ಚಾದವು ಅಂತ ಅಂದ್ಕೊಂಡು ಹೇಳೋರೆ ಅಲ್ಲಲ್ಲಿ ಕಾಣಿಸಿಗ್ಬೋದು, ನಮಗೂ ನಿಮಗೂ ಅಲ್ವಾ? ದುಡ್ಡು ಬಂದಾಗ ಎಚ್ಚರಿಕೆ ಬೇಕು, ಹುಷಾರಾಗಿ ನಿಭಾಯಿಸ್ಲಿಕ್ಕೆ ನಾವು ಸಿದ್ಧತೆ ಮಾಡಿಕೊಳ್ಬೇಕು. ಕರೆಗಳನ್ನು ಮಾಡ್ತಿದ್ರಿ, ಮಾತಾಡ್ತಾ ಹೋಗೋಣ. ವ್ಯತ್ಯಾಸ ಆಗ್ತಾ ಇದೆ. ಕರೆಯನ್ನು ಮಾಡಿ, ಮಾರ್ಗ ದೂರವಾಣಿ ಮಾರ್ಗದಲ್ಲಿ ವ್ಯತ್ಯಾಸ ಇರುತ್ತೆ, ಆದರೂ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು. ಹೊಸಬ್ರು ಸಹ ಇತರರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ನಮಸ್ಕಾರ, ಮಾತಾಡಿ. ಹಲೋ ಸರ್, ನಮಸ್ಕಾರ ಸರ್. ನಾನು ನಂದಕುಮಾರ್. ನಂದಕುಮಾರ್ ಅವರು? ಹಾ. ನಿಮ್ಮ ಕರೆ ಸ್ಪಷ್ಟವಾಗಿ ಕೇಳ್ತಲ್ಲ, ಅಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಕೂತ್ಕೊಂತೀರ, ನಿಂತ್ಕೊಂತೀರ ನೋಡಿ. ಮಳೆ ಹೇಗಿದೆ ನಂದಕುಮಾರ್ ಅವ್ರೆ? ಮಳೆ ಪರವಾಗಿಲ್ಲ ಸರ್, ಚೆನ್ನಾಗಿ ಬೀಳ್ತದೆ ಇವತ್ತು. ಹಾ, ಈ ಮಳೆಯಿಂದ ನಿಮಗೆ ಅನುಕೂಲ ಅಂತದ ಅಥವಾ ಅನಾನುಕೂಲ ಸ್ವಲ್ಪ ಆಯ್ತು ಅಂತ ಹೇಳ್ತೀರಾ? ಕೆಲವು ಅನುಕೂಲಗಳು, ಕೆಲವು ಅನಾನುಕೂಲಗಳು. ಮಳೆ ಬೀಳ್ತು, ದನಗಳಿಗೆ ಮೇವು ಆಯ್ತು, ಬೀನಿಗೆ ಡ್ಯಾಮೇಜ್ ಆಯ್ತು. ಯಾವ್ದಕ್ಕೆ ಡ್ಯಾಮೇಜ್? ಬೇನು ಕೃಷಿಗೆ ಸ್ವಲ್ಪ ಹಿಂದೆ ಹಿಂದೆ ಆಯ್ತು ಸರ್. ಮತ್ತೆ ವೇನಿರ ಸ್ವಲ್ಪ ಹಿಂದೆ ಆಯ್ತು ಸರ್. ವೆನಿಲಾ ಸ್ವಲ್ಪ ಅದು ಕರಬೇಕಷ್ಟು, ಅಷ್ಟು ಚೆನ್ನಾಗಿ ಪಾಲಿನೇಷನ್ ಇರಲಿಲ್ಲ ಇವತ್ತು. ಕಾಳು ಮೆಣಸು ಮತ್ತೆ ಏಲಕ್ಕಿಗೆ? ಅಲ್ಲ, ಏಲಕ್ಕಿಗೆ ಪರವಾಗಿಲ್ಲ ಸರ್. ಏಲಕ್ಕಿ ಅಷ್ಟು ಕಲರ್ ಸ್ವಲ್ಪ ಫಸಲ್ ಚೆನ್ನಾಗಿ ಬೀಜಕ್ಕೆ ಮೊದಲು ಫೆಬ್ರವರಿ ಚೆನ್ನಾಗಿ ಬಿಸಿಲಕ್ಕಾಗಿ ಸ್ವಲ್ಪ ಹಿಂದೆ ಆಯ್ತು ಸರ್, ಇವಾಗ ಕೊಟ್ಟು ಬರ್ತಾ ಇದೆ ಸರ್. ನೋಡಿ, ಅನುಕೂಲ ಅನಾನುಕೂಲಗಳು ಇದ್ದಿದ್ದೆ, ಆದ್ರೆ ಅದೇ ಅದು ಸಾಧಕ ಬಾಧಕ ಎರಡು ಬೇಕಲ್ಲ ಸರ್. ಹೌದು, ನಿಮ್ಮ ಹೌದು, ನಿಮ್ಮ ಊರಿನ ಹೆಸರನ್ನ ಹೇಳಿ ನಮ್ಮ ಶ್ರೋತೃಗಳಿಗೆ ಗೊತ್ತಾಗ್ಲಿ. ಚೇಲವಾರ ಸರ್. ಚೇಲವಾರ ಅಲ್ವಾ? ಹೌದು, ಚೇಲವಾರ ಫಾಲ್ಸ್ ಹತ್ರ ಇದ್ರಿ. ಫಾಲ್ಸ್ ಇಂದ ಮೇಲ್ಗಡೆ ಬರ್ತದೆ ಸರ್. ಚೇಲವಾರ ಫಾಲ್ಸ್ ನಲ್ಲಿ ನೀರು ಚೆನ್ನಾಗಿ ಧುಮ್ಮಿಕ್ತಾ ಇದೆಯಾ? ನೀರ್ ಬೀಳ್ತಾ ಇದೆ, ನೋಡಕ್ಕೆ ಜನ ಬರ್ತಾ ಇದಾರಲ್ವಾ? ಬರ್ತಾ ಇದ್ದಾರೆ ಸರ್, ಭಾನುವಾರ ಶನಿವಾರ ಭಾನುವಾರ ಜನರು ಇರ್ತಾರೆ ಸರ್. ಈಗ ನಿಮ್ಮಲ್ಲಿ ಮೇಕೆಗಳು ಎಷ್ಟಿದಾವೆ? ಮೇಕೆಗಳು ಎಷ್ಟಿದಾವೆ ನಿಮ್ಮಲ್ಲಿ? ಆಡುಗಳು ಇಲ್ಲ, ಮೇಕೆ ಕೊಟ್ಬಿಟ್ಟಿದೆ ಸರ್. ದನಗಳು ಇದ್ದಾವೆ ಸರ್, ಒಂದು 9 ರಸ ದನಗಳು ಇದ್ದಾವೆ ಸರ್. ಹೌದಾ? ಮೇಕೆಗಳನ್ನ ಮೇಂಟೈನ್ ಮಾಡಕ್ಕಾಗಲ್ಲ ಸರ್. ಮೇಕೆಗಳನ್ನೆಲ್ಲ ಖಾಲಿ ಮಾಡಿಬಿಟ್ರೆ? ಮೇಕೆಗಳೆಲ್ಲ ಖಾಲಿ ಮಾಡಿಬಿಟ್ಟಿವೆ ಸರ್. ಹಸುಗಳು ಒಮ್ಮೆಲೆ 3 ಕರಾಕದಿಂದ ಮೇಕೆಗಳನ್ನ ಖಾಲಿ ಮಾಡಿ ಹಸುಗಳನ್ನು ಮಾಡಿದ್ದೆ ಸರ್. ಮತ್ತೆ ಮೇಕೆ ತರಬೇಕಂತ ಅನ್ಕೊಂಡಿದ್ರೆ ಬೇಡ ಅಂತ ಅನ್ಕೊಂಡಿದ್ರೆ? ಅದು ಯಾವ್ದಾದ್ರು ಒಂದಾದ್ರೆ ಒಳ್ಳೇದು ಸರ್, ಎರಡಾಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ತದೆ ಸರ್. ಅಲ್ಲ, ಕೆಲವೊಬ್ರು ಏನು 2-4 ಹಂದಿ ಸಾಕ್ತಾರೆ, ಮೇಕೆ ಕುರಿ ಸಾಕ್ತಾರೆ, ಮೀನು ಸಾಕ್ತಾರೆ. ಕೊಟ್ಟಿಗೆ ಅದು ಆಸ ಕರ ಹಾಕಿದಾಗ ಕೊಟ್ಟಿಗೆ ಅಭಾವ ಆಗುತ್ತದೆ. ಇನ್ನೊಂದು ಮೇವು ಇವನ್ನು ಮೇವು ತಗಿಡ್ಬೇಕು, ಬಿಡಿಗೆ ಕಟ್ ಆಗ್ಬೇಕು, ಅವಕ್ಕೆ ಮೇವು ತರಬೇಕು, ಅದು ಎರಡು ಕಷ್ಟ ಆಗ್ತದೆ ಅಲ್ವಾ? ಹೌದು ಸರ್. ಜನ ಇದ್ರೆ ಸಮಸ್ಯೆ ಇಲ್ಲ, ಹಾಗಾಗಿ ದನಗಳೇ ಸಾಕು ಅಂತ ಹೇಳಿ ದನಗಳನ್ನು ಮಾಡ್ಕೊಂಡಿದ್ದೀವಿ. ಅದೇ ಅಲ್ಲ, ಇನ್ನೊಂದು 4-6 ಜನ ಮನೆಯಲ್ಲಿದ್ರೆ ಒಬ್ರು ಕುರಿ ನೋಡ್ಕೊಳ್ಳೋದು, ಒಬ್ರು ಹಸುಗಳು ನೋಡ್ಕೊಳ್ಳೋದು, ಒಬ್ರು ಜೇನು ತೋಟ ನೋಡ್ಕೊಳ್ಳೋದು, ಇನ್ನು ಬೇರೆ ಬೇರೆ ವ್ಯವಹಾರ ನೋಡ್ಕೊಳ್ಳೋದು ಆಗ್ತದೆ. ಹೌದೌದೌದು, ನಿಜ ನಿಜ. ನಂದಕುಮಾರ್ ಅವರೇ, ನಿಮಗೆ ಒಂದು ಪ್ರಶ್ನೆ. ಪರಂಗಿ ಹಣ್ಣು ನೋಡಿದಿರಿ, ತಿಂದಿದಿರಿ ಅಲ್ವಾ? ಪರಂಗಿ ಹಣ್ಣು, ಪಪ್ಪಾಯ ಹಣ್ಣು ನೋಡಿ ಸರ್, ಪಪ್ಪಾಯಿ ನೋಡಿ ಸರ್. ನೋಡಿದಿರಿ ಮತ್ತೆ ತಿಂದಿದಿರಿ ಅಲ್ವಾ? ಹೌದು. ಅದರಲ್ಲಿ ಯಾವ ವಿಟಮಿನ್ ಇದೆ ಅಂತ ಅನ್ಕೊಂಡು ಹೇಳ್ಬೋದಾ? ವಿಟಮಿನ್ ಏ, ಸರಿಯಾಗಿ ಹೇಳಿದಿರಿ. ಸ್ವಲ್ಪ ಅನುಮಾನದಿಂದ, ಸ್ವಲ್ಪ ಅನುಮಾನ ಇಟ್ಕೊಂಡು ಮಾತಾಡ್ತಾ ಇದ್ರಿ, ಸರಿಯಾಗಿದೆ ಉತ್ತರ. ವಿಟಮಿನ್ ಎ. ಬಹಳಷ್ಟು ಬಣ್ಣದ ತರಕಾರಿಗಳು ಹಣ್ಣುಗಳಲ್ಲಿ ವಿಟಮಿನ್ ಎ ಚೆನ್ನಾಗಿದೆ. ಒಂದು ಇನ್ನೊಂದು ಅದನ್ನ ಉಪಯೋಗ, ಕಣ್ಣಿನ ತೊಂದರೆ ಆಯ್ತು ಮತ್ತೆ ಹೊಟ್ಟೆ ಕ್ಲೀನ್ ಆಗುತ್ತೆ ಸರ್, ಹೊಟ್ಟೆ ಭಾಗ ಕ್ಲೀನ್ ಆಗುತ್ತೆ ಅಲ್ವಾ? ಹೌದು ಸರ್. ಅದು ಪಪ್ಪಾಯಿ ಚಕ್ಕೋತ ಎಲ್ಲ ತಿಂದ್ರೆ ಅವರು ಹೊಟ್ಟೆ ಕ್ಲೀನ್ ಆಗುತ್ತದೆ. ಹೌದು ಸರ್. ಹೊಟ್ಟೆ ಕಟ್ಕೊಂಡಿತ್ತು ಅಂದ್ರೆ ಈಗ ಕೆಲವರು ಹೊಟ್ಟೆ ಕ್ಲೀನ್ ಮಾಡಕ್ಕೆ ಎರಡನ್ನೇ ತಗೊಳ್ಬೇಕಲ್ಲ ಸರ್, ಅರಳೆಣ್ಣೆ ಎರಡ ತೈಲ ತಗೊಳ್ಬೇಕಾಗ್ತದೆ. ಅದ್ರ ಬದಲು ಇದನ್ನೇ ತಗೊಂಡ್ರು ತುಂಬಾ ತಿನ್ಬೇಕು, ಒಂದೆರಡು ಪೀಸ್ ಆಗಲ್ಲ, ಒಂದು ಮಿನಿಮಮ್ ಒಂದು ಚಕ್ಕೋತ ಒಂದು ಪಪ್ಪಾಯಿ ಹಣ್ಣು ತಿಂದ್ರೆ ಹೊಟ್ಟೆ ಭಾಗದ್ದು ಕ್ಲೀನ್ ಆಗುತ್ತೆ ಅಲ್ವಾ? ಹೌದು ಸರ್. ಹೌದು ನಿಜ. ಒಳ್ಳೇದು. ನಿಮ್ಮ ಕೃಷಿ ಚಟುವಟಿಕೆಗಳು ಚೆನ್ನಾಗಿ ಸಾಕ್ತದವಲ್ವಾ? ಕಿತ್ತಳೆ ಗಿಡಗಳಿಗೆ, ನಿಮ್ಮಲ್ಲಿರುವ ಕಿತ್ತಳೆ ಗಿಡಗಳಿಗೆ ಈ ಮಳೆ ಅನುಕೂಲ ಆಯ್ತಾ? ಇದ್ದಾವೆ ಸರ್, ಕಿತ್ತಳೆ ಚೆನ್ನಾಗಿದೆ ಸರ್. ಆದ್ರೆ ಈ ವರ್ಷ ತುಂಬಾ ದಪ್ಪ ಬರ್ಲಿಲ್ಲ ಸರ್. ಓಹೋ, ಸಣ್ಣಕ್ಕೆ ಇದ್ದಾವೆ ಸರ್. ಹೌದಾ? ಹೌದು ಸರ್. ಕಳಸ ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕಳಸ ಫಲ ಕಡಿಮೆ ಇತ್ತು. ಈ ವರ್ಷ ಮರ ಸ್ವಲ್ಪ ಮಳೆಗೆ ಇದಾಗಿ ಇವತ್ತ ಸ್ವಲ್ಪ ಅಷ್ಟು ಸೈಜ್ ಬರ್ತಲ್ಲ, ಸಾಧಾರಣ ಆಗಿದ್ದಾವೆ ಸರ್. ಅಸಲು ಫಸಲ್ ತುಂಬಾ ಇದೆ ಸರ್, ಅದರ ಸೈಜ್ ಬಂದಿದೆ ಸರ್, ದಪ್ಪ ಆಗಿಲ್ಲ ನೋಡಿ. ಓ, ಯಾಕಿರ್ಬೋದಂತ? ಏನ್ ಸರ್, ಯಾಕಿರ್ಬೋದು ಈ ತರ? ಅದು ನನ್ನ ಅವಗುಣದ ವ್ಯತ್ಯಾಸ ಅನ್ನಿಸ್ತದೆ ಸರ್ ನನ್ನ ಲೆಕ್ಕದಲ್ಲಿ. ಹಾಗೆ ಹಾಗೆ, ಯಾಕಂದ್ರೆ ಇಬ್ಬನಿ ಕಳಸ ಇಬ್ಬನಿ ಲೇಟ್ ಆಗಿ ಬೀಳ್ತದೆ, ಸಾಧಾರಣ ಅಕ್ಟೋಬರ್ ಇಬ್ಬನಿ ಬೀಳ್ಬೇಕು, ಅದು ಏನಾಯ್ತು ಅಂದ್ರೆ ಡಿಸೆಂಬರ್ ಮೇಲೆ ಇಬ್ಬನಿ ಬೀಳಕ್ಕೆ ಸ್ಟಾರ್ಟ್ ಆಯ್ತು ಕಳಸಲ್ಲಿ. ಆ ವ್ಯತ್ಯಾಸ ಇರ್ಬೇಕು ಸರ್. ಅಲ್ವಾ, ಹೌದು. ಒಳ್ಳೇದಾಗ್ಲಿ ನಂದಕುಮಾರ್ ಅವರೇ, ಸಂಪರ್ಕ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಶ್ರೋತೃಗಳೇ, ನಂದಕುಮಾರ್ ಅವರು ಚಲಾವರದಿಂದ ಮಾತಾಡಿದ್ರು. ಸಣ್ಣ ಹಿಡುವಳಿದಾರರು, ಅಚ್ಚುಕಟ್ಟಾಗಿ ಬದುಕ್ತಿದ್ದಾರೆ. ವೆನಿಲ್ಲಾ, ಕಿತ್ತಲೆ, ಕಾಫಿ, ಏಲಕ್ಕಿ, ಕಾಳ್ಮೆಣಸು, ಹಸುಗಳನ್ನು ಇಟ್ಕೊಂಡಿದ್ದಾರೆ, ಜೇನನ್ನು ಸಾಕ್ತಾರೆ. ಹೀಗೆ ಆಸಕ್ತಿ ಇದ್ರೆ ಬದುಕು ಯಾವ ಕ್ಷೇತ್ರದಲ್ಲೂ ಕಷ್ಟ ಆಗೋದಿಲ್ಲ. ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಸಂಪರ್ಕ ಮಾಡಿ ರೈತ ಬಾಂಧವರೇ, 08272200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಶ್ರೋತೃಗಳೇ, ನಾಳಿನ ಕಾರ್ಯಕ್ರಮದಲ್ಲಿ ಏನಿದೆ ಅಂತ ನಿಮಗೆ ಗೊತ್ತಿದೆ. ಬೇರೆ ಬೇರೆ ಮರಗಿಡಗಳೊಂದಿಗೆ ಕಾಳ್ಮೆಣಸನ್ನು ನಮ್ಮ ಕಾಫಿ ನಾಡಿನಲ್ಲಿ ಬೆಳೆಯಲಾಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಡಾಕ್ಟರ್ ಎಸ್ ಜೆ ಅಂಕೇಗೌಡರು ತಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು, ಸಲಹೆಗಳನ್ನು ಕೊಡ್ತಿದ್ದಾರೆ. ಕೆಲವೊಬ್ಬರು ತೆಂಗಿಗೆ ಹಬ್ಸಿರೋದಿದೆ, ಅಡಿಕೆಗೆ ಹಾಕ್ಕೊಂಡಿರೋದಿದೆ, ವೆನಿಲ್ಲಾ ಬೆಳೆಯೋ ಬದಲಾಗಿ ಕಾಳ್ಮೆಣಸು ಒಳ್ಳೇದಂತ ಅಂದ್ಕೊಂಡು ಈ ಕಡೆ ಗ್ಲಿರಿಸಿಡಿಯಕ್ಕೆ, ಹಾಲ್ವಾಣಕ್ಕೆ, ಸಿಲ್ವರ್ಗೆ, ಹೀಗೆ ಬೇರೆ ಬೇರೆ ಮರಗಿಡಗಳಿಗೆ ಕಾಳ್ಮೆಣಸು ಹಬ್ಬಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾಳಿನ ಕಾರ್ಯಕ್ರಮ ವಿಶೇಷವಾಗಿ ಕಾಳ್ಮೆಣಸು ಬೆಳೆಯವರಿಗೆ ಒಳ್ಳೆ ವಿಚಾರಗಳನ್ನು ತಲುಪಿಸುತ್ತಂತ ಅಂದ್ಕೊಂಡು ನಾವು ಭಾವಿಸ್ಕೊಂಡಿದ್ದೀವಿ. ಕಾಳ್ಮೆಣಸಿಗೆ ಈಗಲೂ ಒಳ್ಳೆ ಬೆಲೆ ಇದೆ, 500 ಆಸುಪಾಸಿನ ಧಾರಣೆ ಉತ್ತಮವಾದಿದೆ. ಮುಂದೆ ಏರ್ಬೋದು ಅಥವಾ ಸ್ವಲ್ಪ ಇಳಿಬೋದೇನೋ, ಹೇಳೋಕ್ಕಾಗಲ್ಲ. ಕಾಫಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಕಾಳ್ಮೆಣಸು ಬೆಳೀತಾ ಹೋಗ್ತದೆ. ಸಿಲ್ವರನ್ನು ಅನೇಕರು ಹಾಕಿ ಕಾಳ್ಮೆಣಸನ್ನು ಹಬ್ಬಿಸಿದರೆ ಕೊಳೆ ರೋಗ ಬಂದು ಅನೇಕ ಕಡೆ ಖಾಲಿಯಾಗಿದೆ. ಆದರೂ ಪ್ರಯತ್ನಗಳು ನಡೀತದವೆ. ಒಂಥರ ಮತ್ತೊಮ್ಮೆ ಬೆಳೆಸಲಿಕ್ಕೆ, ಪುನರುಜ್ಜೀವನ ಮಾಡಲಿಕ್ಕೆ ಕೆಲಸಗಳನ್ನು ನಮ್ಮ ರೈತರು ಮಾಡೇ ಮಾಡ್ತಾರೆ. ನಮ್ಮ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳತ್ತ ಶ್ರಮಪಟ್ಟರೂ ಚಿಂತಿಲ್ಲ. ಕೊಡಗಿನಲ್ಲಿ ಸೇಬನ್ನು ಕೆಲವಾರು ಜನ ಬೆಳೆದಿದ್ದಾರೆ. ಕುತೂಹಲಕ್ಕೆ ಬಂದಿದೆ, 1, 2, 4, 5, 10 ಕಾಯಿಗಳು, ಹಣ್ಣುಗಳು ಸಿಕ್ಕಿದವೆ. ಆದರೂ ಕೆಲವೊಬ್ರು ಹೇಳ್ತಾರೆ, ಇಲ್ಲ ಎಷ್ಟೊಂದು ಪ್ರಯತ್ನ ಪಡ್ತೀವಿ, ಕಾಳಜಿ ತೆಗೆದುಕೊಂಡ್ರೂ ಸಾಲದು, ಸುಮ್ಮನೆ ಏನೋ ಒಂಥರ ಖುಷಿ ಆಗ್ತದಂತ ಅಂದ್ಕೊಂಡು ಹಾಕಿದ್ದೀವಿ, ಒಂದೊಂದು ಸಾರಿ ಏನೂ ಬರೋದಿಲ್ಲ, ಸುಮ್ಮನೆ ಗಿಡಗಳು ಇರ್ತವೆ ಅಂತ ಅಂದ್ಕೊಂಡು ಮಾತಾಡಿದೆ. ನಮ್ಮ ಪ್ರದೇಶದಲ್ಲೇ ಬೆಳೆಯುವ ಅನೇಕ ಹಣ್ಣುಗಳಿದ್ದಾವೆ. ಸಪೋಟ ಕೊಡಗಿನಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ನೋಡಿ, ಎಂಥ ರುಚಿ ಅಲ್ವಾ. ಕಿತ್ತಳೆ ಆಗಲಿ, ಬಾಳೆ ಅಂತೂ ಹೇಳ್ತಿರೋದು, 16 ರೀತಿಯ ಬಾಳೆ ಕೊಡಗಿನಲ್ಲಿ ಕಾಣಸಿಗುತ್ತೆ. ಚಂದ್ರಬಾಳೆಯಿಂದ ಹಿಡಿದು ಪಚ್ಚಬಾಳೆ, ಹೂಬಾಳೆ, ನೇಂದ್ರಬಾಳೆ, ಸಾರ್ಬಾಳೆ, ಹೀಗೆ ಇನ್ನೂ ಕೆಲವೊಬ್ಬರು ಬೇರೆ ಬೇರೆ ರೀತಿಯ ಬಾಳೆಯನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲೂ ನಂಜನಗೂಡಿನ ರಸಬಾಳೆ ಅಂತ ಅಂದ್ಕೊಂಡು ಹೇಳೋದಿದೆ, ಇಲ್ಲಿಲ್ಲ ಇದು ಕೊಡಗಿನ ರಸಬಾಳೆ ಅಂತ ಅಂದ್ಕೊಂಡು ಕೆಲವೊಬ್ಬರು ಪ್ರತಿಕ್ರಿಯೆ ನೀಡೋದಿದೆ. ಹೀಗೆ ಬಾಳೆಯಲ್ಲಿ 16 ಬಗೆಯ ಬಾಳೆಯನ್ನು ನಮ್ಮ ಕೊಡಗಿನಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ, ಹಾಗಾಗಿ ಬಳಕೆ ಮಾಡಿಕೊಂಡ್ರೆ ಒಳ್ಳೆಯದೆ. ಶ್ರೋತೃಗಳೇ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು, ಹಾಗೆ ನಿಮ್ಮೊಡನೆ ಸಂವಾದ. 08272200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಯುವಕರು, ಯುವತಿಯರು, ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಸ್ಕೊಂಡಿರೋರು, ಮಹಿಳೆಯರು, ಪುರುಷರು ಮಾತಾಡ್ಬೋದು. ಹೊರಗಡೆ ಜಿಲ್ಲೆಯವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಆದರೆ ಅನುಭವ ಚೆನ್ನಾಗಿದ್ದರೆ ನಮ್ಮ ಇತರೆ ಶ್ರೋತೃಗಳಿಗೆ ಆಲಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಏನೋ ಪ್ರಶ್ನೆಗೆ ಉತ್ತರ ಹೇಳಬೇಕಂತ ಅಂದ್ಕೊಂಡು ಆ ಒಂದು ಆಸಕ್ತಿಯಿಂದ ಮಾಡೋದಕ್ಕಿಂತ ನಿಮ್ಮ ಅನುಭವಗಳನ್ನು ಇಟ್ಕೊಂಡು ಉಲ್ಲೇಖ ಮಾಡಿ, ನಿಮ್ಮ ಬದುಕು ಹೇಗಿದೆ, ನೀವು ಏನು ವಿಶೇಷವಾಗಿ ಕೆಲಸ ಮಾಡ್ತೀರ ಅನ್ನೋದನ್ನು ನೆನಪು ಮಾಡಿಕೊಂಡು ಹಂಚಿದರೆ ಅನುಕೂಲವೇ ಅಲ್ವಾ. ಶ್ರೋತೃಗಳೇ, ಗಮನಿಸ್ಕೊಳ್ಳಿ, ಈಗ ಮಳೆ ಕಡಿಮೆ ಆಗಿದೆ. ಮಳೆನಾದರೂ ಮುಂದೆ ಹಿಡಿತ ತನ್ನ ಒಂದು ಆತಂಕ ಇತ್ತು ಅಂತ ಅನಿಸಿದ್ರೆ ಕಾಫಿ ಕಾಳ್ಮೆಣಸಿಗೆ ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡಿಕೊಳ್ಳೋದು, ಹಾಗೆ ಅಡಿಕೆಗೂ ಸಹ ಬೋಡೋ ದ್ರಾವಣವನ್ನು ಬಳಕೆ ಮಾಡಿಕೊಳ್ಳೋದು ಒಳ್ಳೆಯದು. ಬೋಡೋ ದ್ರಾವಣ ಉತ್ತಮವಾದ ಶಿಲೀಂಧ್ರ ನಾಶಕ. ಕರೆ ಯಾರದು ಗಮನಿಸೋಣ, ವ್ಯತ್ಯಾಸ ಆಗ್ತಾ ಇದೆ. ಸಂಪರ್ಕ ಮಾಡಿ 200006 08272. ಇದು ಮಡಿಕೇರಿಯ ಎಸ್ಟಿಡಿ ಕೋಡು 200006. ಬೋಡೋ ದ್ರಾವಣದಲ್ಲಿ ಇತ್ತೀಚೆಗೆ ಸುಧಾರಣೆ ಆಗಿರುವ ವಿಷಯವನ್ನು ನೀವು ಕೇಳಿರಬೇಕು. ಸಿದ್ಧಪಡಿಸಿದ ಬೋಡೋ ದ್ರಾವಣ, ನೀವು ಸುಣ್ಣ ಮತ್ತು ಮೈಲ್ ತುತ್ತವನ್ನು ಪ್ರತ್ಯೇಕವಾಗಿ ಹಾಕಬೇಕಾಗಿಲ್ಲ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ವ್ಯತ್ಯಾಸ ಆಗ್ತಾ ಇದೆ. ಶ್ರೋತೃಗಳೇ, ಕೊಡಗು ಜಿಲ್ಲೆಯ ಅಮ್ಮತ್ತಿಯ ಕೊಡವ ಸಮಾಜದಲ್ಲಿ ಬರುವ 30ನೇ ತಾರೀಕು ಕಾಫಿ ಬೆಳೆಗಾರರಿಗೆ ಉಪಯುಕ್ತವಾದ ಕಾರ್ಯಕ್ರಮ ಆಯೋಜನೆ ಆಗಿದೆ, ಭಾಗವಹಿಸಬಹುದು. ಮುಂದಿನ ಕರೆ. ನಮಸ್ಕಾರ, ಮಾತಾಡಿ. ವ್ಯತ್ಯಾಸ ಆಗ್ತಾ ಇದೆ. ಕೋರ್ಟ್ಗಳಲ್ಲಿ ಬೇರೆ ಬೇರೆ ವ್ಯಾಜ್ಯಗಳನ್ನು ಹಾಕ್ಕೊಂಡಿರೋರಿಗೆ ಕೊಡಗು ಜಿಲ್ಲೆಯ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಮುಂದಿನ ತಿಂಗಳು 25ನೇ ತಾರೀಕು ಲೋಕ ಅದಾಲತ್ತನ್ನು ಹಮ್ಮಿಕೊಂಡು ಬಗೆಹರಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ನಮಸ್ಕಾರ, ಮಾತಾಡಿ, ಹೇಳಿ. ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಮಹಾದೇವ್ ಅಂತ ಹೇಳ್ಬೋದು ಸರ್. ಮಹಾದೇವ್ ಅವರು ಎಲ್ಲಿಂದ? ಮಾಲ್ದಾರೆ. ಮಾಲ್ದಾರೆ, ಯಾವ ತಾಲೂಕು ಹೇಳಿ ಸ್ವಾಮಿ? ವಿರಾಜಪೇಟೆ ತಾಲೂಕು ಸರ್, ಮಾಲ್ದಾರೆ. ಅಲ್ಲ, ಜನಗಳಿಗೆ ಗೊತ್ತಾಗಿಲ್ಲ ಅಂತ ಅನ್ಕೊಂಡು, ನಮಗೆ ಗೊತ್ತಿದ್ರು. ಮಹಾದೇವ್ ಅವರು ಏನ್ ಮಾಡ್ತೀರಿ ತಾವು? ಸರ್, ನಾನು ಕೃಷಿಕ. ಮತ್ತೆ ನಮ್ದು ಮಾಲ್ದಾರ್ ಎಸ್ಟೇಟ್ ಅಂತ ಹೇಳ್ಬಿಟ್ಟು ಇದೆ, ಅದ್ರಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ. ಹೌದ್ರ? ಹೌದು. ನಿಮ್ದು ಎಷ್ಟು ತೋಟ ಇದೆ? ನಮ್ದು 3 ಎಕರೆ ಇದೆ ಸರ್. 3 ಎಕರೆ ಗದ್ದೆನೂ ಇದೆಯಾ? ಗದ್ದೆ ಸ್ವಲ್ಪ ಇದೆ ಸರ್, ಆನೆ ಕಾಟದಿಂದ ಮಾಡ್ತಾ ಇಲ್ಲ ಇವಾಗ. ಓಹೋ, ಆನೆಗಳು ಸಾಕಷ್ಟು ಬಂದು ಹೋಗ್ತಾವಲ್ಲಿ. ನಮ್ಮ ಮಾಲ್ದಾರ ಏರಿಯಾ ಫುಲ್ ಆನೆ ಕಾಟನೇ ಅಲ್ಲ ಸರ್. ಅಲ್ವಾ? ಹೌದು. ಅಂದ್ರೆ ವರ್ಷದ ಯಾವ ತಿಂಗಳಲ್ಲಿ ಹೆಚ್ಚಿಗೆ ಕಾಣಿಸಿಕ್ತವೆ ಆನೆಗಳು? ಆನೆ ನಮ್ಮ ಎನಿ ಟೈಮ್ ಇರುತ್ತೆ ಸರ್ ಇಲ್ಲಿ. ಹೌದಾ? ಎನಿ ಟೈಮ್ ಇರುತ್ತೆ ಆನೆಗಳು, ಮತ್ತೆ ಜಿಂಕೆಗಳು ಎಲ್ಲ ಇದೆ. ಜಿಂಕೆಗಳಿಂದ ತೊಂದರೆ ಆಗುತ್ತೆ ನಿಮ್ಗೆ? ಬರುತ್ತೆ, ತೋಟಕ್ಕೆ ಬರುತ್ತೆ. ಬಂದ್ಬಿಟ್ಟು ಸಿಲ್ವರ್ ಗಿಡಕ್ಕೆ ಕೊಂಬು ಉಜ್ಜೋದು, ಅದ್ರ ಚಕ್ಲ ತೆಗಿಯೋದು, ಮತ್ತೆ ಮೆಣಸು ಬೆಳೆಯೋದು, ಎಲೆಗಳನ್ನ ತಿನ್ನೋದು. ಕಾಫಿ ಎಲೆನೋ ತಿನ್ನೋದು? ಕಾಫಿ ಎಲೆ ತಿನ್ನಲ್ಲ ಸರ್, ಮೆಣಸು ಬಳ್ಳಿ ಎಲೆ ತಿನ್ನುತ್ತೆ. ಕಾಫಿ ಹಣ್ಣು? ಕಾಫಿ ಹಣ್ಣನ್ನು ತಿನ್ನಲ್ಲ ಸರ್. ಓಹೋ. ಕೂಗಿದ್ರೆ ಓಡೋಗೋದಿಲ್ವಾ ಇವಾಗೆಲ್ಲ? ಈಗ ಮುಂಚೆ ಅಂತ ಹೇಳಿದ್ರೆ ಸ್ವಲ್ಪ ಶಬ್ದ ಮಾಡಿದ್ರೆ ಹೋಗ್ತಾ ಇತ್ತು, ಇವಾಗ ಹೋಗೋದೇ ಇಲ್ಲ, ಸೆದರದೇ ಇಲ್ಲ. ಸೆದರದೇ ಇಲ್ಲ ಸರ್. ಮತ್ತೆ ಇದಿದೆ ಎಂತದು ಅಳಿಲುಗಳು, ಅಳಿಲುಗಳು ಕಾಟ. ಅಳಿಲು ಅಂತ ಹೇಳಿದ್ರೆ ನಮ್ದು ಮಾಮೂಲಲ್ಲ, ಕೆಂಜಿರಿ ಕೆಂಜಿರಿ. ಅದು ಮೆಣಸು ಬಳ್ಳಿ ಎಲ್ಲ ಭಯಂಕರ ಕಟ್ಟು ಮಾಡೋದು ಇತ್ತೀಚೆಗೆ ಬಳ್ಳಿಗಳು. ಮತ್ತೆ ಕೋತಿ ಮಂಗಗಳು ಕಾಟನ ಇದೆಯಾ? ಮಂಗಗಳು ಅಂತ ಹೇಳದೆ ಬೇಡ ಸರ್, ಮಂಗಗಳೆಲ್ಲ ತುಂಬೋಗಿದೆ ನಮ್ಮಲ್ಲಿ. ಏನ್ ಮಾಡಿದ್ರು ಕಷ್ಟನೆ, ಒಂದು ಎಂತ ಮಾಡಿದ್ರು ಕಷ್ಟನೆ. ಕಾಫಿ ಮೆಣಸು ಬಿಟ್ಟು ಬೇರೆ ಯಾವ್ದನ್ನು ಮಾಡಕ್ ಆಗಲ್ಲ. ಹಂದಿಗಳು ಇದಾವ? ಹಂದಿನೂ ಇದೆ ಸರ್, ಹಂದಿಗಳು ಇದಾವೆ. ನೀವು ಮಾಲ್ದಾರೆ ಅರಣ್ಯ ಪಕ್ಕದಲ್ಲಿ ಇರೋದ್ರಿಂದ ಸಮಸ್ಯೆನೆ ಅಲ್ವಾ? ನಮ್ಗೆ ಅಂತಲ್ಲ, ಎಲ್ಲಾರ್ಗು ಸಮಸ್ಯೆನೆ ಸರ್, ಮಾಲ್ದಾರೆ ಸೈಡ್ ಅಲ್ಲ. ಅರಣ್ಯ ಪ್ರದೇಶಗಳು ಹತ್ತಿರ ಇರೋ ಜಾಗಗಳಲ್ಲಿ ತೊಂದರೆಗಳು ತಪ್ಪಿದ್ದಲ್ಲ, ಅದರಲ್ಲೂ ಕೊಡಗಿನಲ್ಲಿ ಅಂತೂ ಅರಣ್ಯವೇ ಹೆಚ್ಚಿರೋದ್ರಿಂದ, ಕಾಡು ಹೆಚ್ಚಿರೋದ್ರಿಂದ ಈ ತೊಂದರೆಗಳು. ಮಾಧವ್ ಅವರೇ, ಎಷ್ಟು ವರ್ಷಗಳಿಂದ ರೇಡಿಯೋ ಕೇಳ್ತದ್ರಿ? ನಾನು ಕಡಿಮೆ ಅಂತ ಹೇಳಿದ್ರೆ ಒಂದು 25 ವರ್ಷದಿಂದ ಕೇಳ್ತಾ ಇದ್ದೀನಿ ಸರ್. ಹೆಚ್ಚು ಅಂತ ಹೇಳಿದ್ರೆ ನಮ್ದು ಮಡಿಕೇರಿಯ ಕೇಳೋದು, ಮಡಿಕೇರಿ ಆಕಾಶವಾಣಿ. ಏನ್ ಓದಿದ್ರಿ ತಾವು? ಬೇರೆ ಯಾವ್ದನ್ನ ಯೂಸ್ ಮಾಡಲ್ಲ ಮಡಿಕೇರಿ ಆಕಾಶವಾಣಿ ಬಿಟ್ರೆ. ತಾವು ಏನ್ ಓದಿರೋದು? ನಾನು 10th ವರೆಗೆ ಹೋಗಿದ್ದೀನಿ ಸರ್. ಈಗ 3 ಎಕರೆ ತೋಟ ಇಟ್ಕೊಂಡು ಈ ಕಡೆ ಸೂಪರ್ವೈಸ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೇನು ತೊಂದ್ರೆ ಇಲ್ಲ? ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತವೆ ಸರ್. ಬೆಳಿಗ್ಗೆ ಎದ್ದು ಮನೆ ಹತ್ರ ತೋಟದಲ್ಲೆಲ್ಲ ಅಲ್ಪ ಸ್ವಲ್ಪ ಕೈಲಾದಷ್ಟು ಕೆಲಸ ಮಾಡ್ತೀನಿ, ಪುನಃ ಸೂಪರ್ವೈಸರ್ ಕೆಲಸಕ್ಕೆ ಹೋಗ್ತೀನಿ, ಪುನಃ 4 ಗಂಟೆಗೆ ಪುನಃ ವಾಪಸ್ ಬಂದ್ಬಿಟ್ಟು ಪುನಃ ಕೆಲಸ ಮಾಡ್ತೀನಿ. ಒಳ್ಳೇದೆ. ಆನೆಗಳಿಂದ ಏನು ಅನಾಹುತವನ್ನು ತಪ್ಪಿಸ್ಲಿಕ್ಕೆ ನೀವೇನು ಉಪಾಯವನ್ನು ಹೇಳ್ತೀರಿ? ಕೆಲವೊಂದು ಕಡೆಗೆ ಆನೆ ತುಳಿತದಿಂದ ಅನಾಹುತಗಳಾಗಿದ್ದಾವೆ. ಈಗ ನಿಮ್ಮಲ್ಲಿ ತೋಟಕ್ಕೂ ಬಂದಿರಬೇಕು, ಮನೆ ಹತ್ರನೂ ಬಂದಿರಬೇಕಲ್ವಾ? ನಮ್ಮಲ್ಲಿ ನಮ್ಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಸರ್, ಮನೆ ಅಟ್ಟಿಗೆನೆ ಬರುತ್ತೆ. ಅಟ್ಟಿಗೆನೆ ಬರುತ್ತೆ. ಮತ್ತೆ ಏನೋ ಒಂದ್ ಮರಗೆಣಸಿ, ಮುಂಚೆ ಎಲ್ಲ ಮರಗೆಣಸು ಮುಡ್ತಾ ಇರ್ಲಿಲ್ಲ, ಇವಾಗ ಮರಗೆಣಸು ಗುಡ್ಡೆ ಇದೆಲ್ಲ ಮಣ್ಣು ಗುಡ್ಡೆ, ಅದನ್ನ ಕಾಲಲ್ಲಿ ಒದ್ದಾರಿಸ್ಬಿಟ್ಟು ಗೆಣಸನ ತಿನ್ನುತ್ತೆ, ಕಡ್ಡಿನೇ ತಿನ್ನುತ್ತೆ. ಬಾಳೆ ಬಾಳೆ ಏನೇನು ಎಡಂಗೇನಿಲ್ಲ ಬಾಳೆ, ಮತ್ತೆ ತೆಂಗಿನ ಮರ ಎಲ್ಲ ನೆಡ್ಲಿಂಗೇ ಇಲ್ಲ. ಆನೆಗೆ ಏನಿದ್ರೆ ಅಷ್ಟೇ ಸಹ, ಇದು ಈ ಟ್ರಂಚನ ಮಾಡ್ತಾರಲ್ಲ ದೊಡ್ಡದಾಗಿ, ಆ ಟ್ರಂಚ್ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಪೆನ್ಸ್, ಪೆನ್ಸ್ ಯಾವ್ದು ಮಾಡಿದ್ರು ಅದು ಬಿಡಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ರೈಲ್ವೆ ರೈಲ್ವೆ ಕಂಬಿ ಹಾಕಿ ಅದನ್ನೇ ದಾಡ್ತಾ ಉಂಟು ಕೆಲವು ಕಡೆ. ಏಕಾಏಕಿಯಾಗಿ ಜನಗಳ ಮೇಲೆ ಒಂದು ರೀತಿ ಹಾನಿ ಮಾಡಿರೋದಿದೆ ನಿಮ್ ಭಾಗದಲ್ಲಿ? ಏಕಾಏಕಿ ಬಂದು ಎರಗಿ ಅಥವಾ ಏನು ಓಡಿಸ್ಕೊಂಡು ಬಂದು ಅಟ್ಟಿಸ್ಕೊಂಡು ಬಂದು ಏನಂತ ಹೇಳಿದ್ರೆ, ಅದು ದಾಟೋ ಸಮಯದಲ್ಲಿ ನಾವೇನಾದ್ರೂ ಅಡ್ಡ ಹೋದಾಗ ಮತ್ತೇನಾದ್ರೂ ಗಲಾಟೆ ಮಾಡಿದಾಗ ಮಾಡೋದೆ ಅಷ್ಟೇ, ಅದಾಗಿ ಬಂದು ಇದ್ ಮಾಡಲ್ಲ. ಏನಾದ್ರೂ ಸಡನ್ ಎದ್ರಿ, ಈಗ ನಾವು ಎದುರ್ತೀವಿ ಅದನ್ನ ಎದ್ರಿ ಏನಾದ್ರು ಮಾಡ್ಬೋದು ಅಷ್ಟೇ, ಹಾಗೆ ಹಾಗೆ. ಅದನ್ನ ಬಿಟ್ಟು ಬೇರೆ ಏನ್ ತೊಂದ್ರೆ ಇಲ್ಲ ಸರ್, ತೊಂದ್ರೆ ಸುಮಾರು ಜನಕ್ಕೆ ಆಗ್ತಾ ಇರ್ತದೆ ಅಲ್ವಾ? ಹೌದು. ನಿಜ. ಪ್ರಶ್ನೆ ತಮಗೆ, ನೇರವಾಗಿ ಭೂಮಿಯಿಂದ ಯಾವ ಸಸ್ಯಗಳಲ್ಲಿ ಹೂಗಳು ಮೂಡ್ತವೆ ಅಂತ ಹೇಳ್ಬೇಕು ತಾವು? ಅಂದ್ರೆ ಈಗ ಭೂಮಿಯಿಂದ ನೇರವಾಗಿ ಹೂಗಳು ಬರ್ತವೆ, ಈಗ ಮರಗಳಲ್ಲಿ ಸಸ್ಯಗಳಲ್ಲಿ ರಂಬೆ ಕೊಂಬಗಳಿಂದ ಹೂಗಳನ್ನು ಮೂಡೋದು ನೋಡ್ತೀವಿ, ಆದ್ರೆ ಕೆಲವೊಂದು ಸಸ್ಯಗಳಲ್ಲಿ ಬೆಳೆಗಳಲ್ಲಿ ನೇರವಾಗಿ ಭೂಮಿಯಿಂದಲೇ ಹೂ ಬಂದ್ಬಿಡ್ತವೆ. ಯಾವ ಬೆಳೆಗಳಲ್ಲಿ ಅಥವಾ ಯಾವ ಸಸ್ಯಗಳಲ್ಲಿ ಈ ತರ ಕಾಣುತ್ತೆ ಅಂತ ಹೇಳ್ಬೇಕು ತಾವು? ಹೂಗಳು ಸುಮಾರು ಸಸ್ಯಗಳಿಂದ ಬರುತ್ತಲ್ಲ ಸರ್, ಭೂಮಿಯಿಂದ ನೇರವಾಗಿ, ಭೂಮಿಯಿಂದ ಅಲ್ಲೇನು ನೇರವಾಗಿ ಭೂಮಿಯಿಂದ ಅರಿಶಿನದಲ್ಲಿ ಬರ್ತದಲ್ಲ ಸರ್. ಹಾ, ಅರಿಶಿನ, ಆಮೇಲೆ ಅರಿಶಿನ ಮತ್ತೆ ಶುಂಠಿ. ಹೌದು, ಸರಿಯಾಗಿ ಹೇಳಿದ್ರಿ. ಹಾ, ಮತ್ತೆ ಇನ್ನು ಸುಮಾರು ಕಾಡು ಗಿಡಗಳೆಲ್ಲ ಸುಮಾರು ಅಲ್ಲಿ ಬರ್ತದೆ, ಮತ್ತೆ ಇದು ನಾಚಿಕೆ ಮುಳ್ಳಲ್ಲಿ ಬರುತ್ತೆ. ನಾಚಿಕೆ ಮುಳ್ಳಲ್ಲಿ ಬರಲ್ಲ, ನಾಚಿಕೆ ಮುಳ್ಳಲ್ಲಿ ಗಿಡದಲ್ಲೇ ಹೂವು ಇರುತ್ತೆ ಗಿಡ. ಆದ್ರೆ ಭೂಮಿಯಿಂದನೇ. ಅದೇ ಅದೇ. ನೆಲ ಬರುತ್ತೆ, ಕಸ್ತೂರಿ ಅರಿಶಿನದಲ್ಲೂ ಬರುತ್ತೆ, ಮೇಲಿಲ್ಲಿಯಲ್ಲೂ ಬರುತ್ತೆ. ಹೌದು ಹೌದು. ವಿಚಾರ ಗೊತ್ತಿರುತ್ತೆ ಎಷ್ಟೋ ಜನಗಳಿಗೆ, ತಕ್ಷಣ ನೆನಪಾಗುದಿಲ್ಲ ಅಷ್ಟೇ ಅಲ್ವಾ? ಹೌದು, ಧನ್ಯವಾದ. ಧನ್ಯವಾದ ಮಹಾದೇವ್. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಇನ್ನೊಬ್ಬರ ಜೊತೆ ಮಾತಾಡ್ಬೋದು, ಸಮಯ ಆಗ್ತಾ ಬಂತು. ಸಂಪರ್ಕ ಮಾಡಿ 200006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕೊನೆಯ ಕರೆ ಯಾರು ಮಾಡ್ತೀರಿ ಅಂದ್ಕೊಂಡು ನಾವು ಗಮನಿಸ್ತಾ ಇದ್ದೀವಿ. ನಾಳಿನ ಕಾರ್ಯಕ್ರಮದಲ್ಲಿ ರೈತ ಬಾಂಧವರೇ, ಬೇರೆ ಬೇರೆ ವೃಕ್ಷಗಳೊಂದಿಗೆ ಕಾಳುಮೆಣಸನ್ನು ಬೆಳೆಯಲಾಗ್ತಾ ಇದೆಯಲ್ಲ, ಇದರ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಸಲಹೆಗಳನ್ನು ಕೊಡ್ತಿದ್ದಾರೆ. ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಪ್ರಾದೇಶಿಕ ಕಚೇರಿಯ ಮುಖ್ಯಸ್ಥರಾಗಿರುವ ಡಾಕ್ಟರ್ ಎಸ್ ಜೆ ಅಂಕೇಗೌಡರು. ವಿಷಯ ಚೆನ್ನಾಗಿದೆ, ಆಲಿಸ್ಕೊಳ್ಳಿ, ಪ್ರಸ್ತಾಪವಾಗುವ ಸಂಗತಿಗಳನ್ನು ಗಮನಿಸಿಕೊಂಡು ಉಪಯೋಗಗಳನ್ನು ಮಾಡಿಕೊಳ್ಳಿ. ಶ್ರೋತೃಗಳೇ, ಕರೆ ಹೀಗೆ ಸ್ವೀಕರಿಸಿದರೆ ನಾವು ಮಾತಾಡೋದು ಕಷ್ಟ ಆಗ್ತದೆ ಅಂತ ಅನಿಸುತ್ತೆ, ಹಾಗಾಗಿ ಸಮಾಪ್ತಿ ಮಾಡ್ತಾ ಇದ್ದೀವಿ. ಸಂಪರ್ಕ ಮಾಡಿದ ನಮ್ಮ ನಂದಕುಮಾರ್ ಮತ್ತು ಮಹಾದೇವ್, ಹಾಗೆ ಆಲಿಸಿದ ಇತರರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿದ್ದೀವಿ. ಶ್ರೋತೃಗಳೇ, ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಇದುವರೆಗೆ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸಿರಿಯನ್ನು ಕೇಳಿದಿರಿ. ನಡೆಸಿಕೊಟ್ಟವರು ಡಾ ವಿಜಯ ಅಂಗಡಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ವಿವಿಧ ಗಿಡಮರಗಳೊಂದಿಗೆ ಕಾಳುಮೆಣಸು ಬೆಳೆಯುವ ಬಗ್ಗೆ ಡಾ ಎಸ್ ಜೆ ಅಂಕೇಗೌಡ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಕೇಳಿದಿರಿ. ವಿಷಗಳಿಂದ ಕಲ್ಮಶ, ಕೃಷಿಕರಿಗೆ ಕಂಟಕ, ಪರಿಸರ ಪೂಜನೀಯವಾಗಿರಲಿ. ಶೂನ್ಯ ಬಂಡವಾಳ ಕೃಷಿಯಲ್ಲಿ ಮನಮೆಚ್ಚುವ ಗಳಿಕೆಗೆ ನ್ಯಾನೋ ತಂತ್ರಜ್ಞಾನದಲ್ಲಿ ಪೇಟೆಂಟ್ ಪಡೆದ 13 ಪೋಷಕಾಂಶಗಳ ನೂವಾಲ್ಗಿ ಫೋಲಿಯರ್ ಸ್ಪ್ರೇ ದ್ರಾವಣ ಲಭ್ಯ ಇದೆ. ಸಂಪರ್ಕಿಸಿ 8884267651. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಸರ್ವದೈವತ ಆಂಗ್ಲ ಮಾಧ್ಯಮ ಪದವಿ ಪೂರ್ವ ಕಾಲೇಜು 60 ಗೋಣಿಕೊಪ್ಪ. ಇಲ್ಲಿ 2022-23 ಸಾಲಿನ ಕಾಲೇಜು ವಿಭಾಗದಲ್ಲಿ ವಾಣಿಜ್ಯ ವಿಜ್ಞಾನ ವಿಭಾಗಕ್ಕೆ ಪ್ರಥಮ ಪಿಯುಸಿಗೆ ದಾಖಲಾತಿ ಆರಂಭಗೊಂಡಿದೆ. ಉತ್ತಮ ಬೋಧಕ ವೃಂದ, ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಆದ್ಯತೆ. ಸುಸಜ್ಜಿತ ಪ್ರಯೋಗಾಲಯ, ಪ್ರತಿ ವರ್ಷವೂ ಉತ್ತಮವಾದ ಫಲಿತಾಂಶ. ಜೆಇಇ, ನೀಟ್, ಸಿಇಟಿ ತರಬೇತಿಯನ್ನು ನೀಡಲಾಗುವುದು. ಶಾಲಾ ಬಸ್ ವ್ಯವಸ್ಥೆ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ವದೈವತ ಆಂಗ್ಲ ಮಾಧ್ಯಮ ಪದವಿ ಪೂರ್ವ ಕಾಲೇಜು 60 ಗೋಣಿಕೊಪ್ಪ. ಭಾಗಮಂಡಲ ಚೇರಂಗಾಲ ಗ್ರಾಮದ ಕೂಡಕಂಡಿ ಕುಟುಂಬಸ್ಥರ ಇನ್ ಮನೆಯಲ್ಲಿ ನಾಳೆ ಬುಧವಾರ ಬೆಳಿಗ್ಗೆ 10 ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಸೇವೆ ನಡೆದಿದೆ. ಕೊಟ್ಟ ಗೂಡೆಗ ಊರವು ನೆಂಟರಿಷ್ಟರು ಎಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸೋಕುತ್ತ ಕೂಡಕಂಡಿ ಕುಟುಂಬಸ್ಥರಿಗೆ ಕೇಳಿಕೊಂಡಳು. ಏ ರಮ್ಯಾ, ಏನು ಟೆನ್ಷನ್ ಅಲ್ಲಿ ಇರೋದಿದೆ? ಏನ್ ಮಾಡ್ಲಿ ಸುರೇಶ್, ಮಗಳಿಗೆ ಒಳ್ಳೆ ಸ್ಕೂಲ್ ಹುಡುಕೋದ್ರಲ್ಲಿ ಸಾಕಾಗಿ ಹೋಗಿದೆ. ನಿನ್ನ ಸಮಯ ಮತ್ತೆ ಟೆನ್ಷನ್ ಫ್ರೀ ಆಗ್ಬೇಕು ಅಂದ್ರೆ ಕುಶಾಲನಗರದ KMT ಎಜುಕೇಶನಲ್ ಟ್ರಸ್ಟ್ ನ ವಿಸ್ಡಮ್ PU ಕಾಲೇಜ್ ನ ಕಾಂಟ್ಯಾಕ್ಟ್ ಮಾಡು. KMT ಎಜುಕೇಶನಲ್ ಟ್ರಸ್ಟ್? ಹೌದು, KMT ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಕುಶಾಲನಗರದಲ್ಲಿದೆ. ಅವರ ವಿಸ್ಡಮ್ PU ಕಾಲೇಜ್ ನಲ್ಲಿ ಆಧುನಿಕ ಸೈನ್ಸ್ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್, ಅಷ್ಟೇ ಅಲ್ಲ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಾದ ಕರಾಟೆ, ಸ್ಪೋರ್ಟ್ಸ್, ಡ್ಯಾನ್ಸ್, ಮ್ಯೂಸಿಕ್ ಅಲ್ಲದೆ ಇನ್ನೂ ಹಲವು ತರಬೇತಿ ಕೂಡ ಕೊಡ್ತಾರೆ. ಆದ್ರೆ ಕುಶಾಲನಗರ ತುಂಬಾ ದೂರ ಆಗುತ್ತಲ್ವಾ? ಅಯ್ಯೋ, ಆ ಚಿಂತೆನೆ ಬೇಡ. ಸ್ಕೂಲ್ ಬಸ್ ವ್ಯವಸ್ಥೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್ ಕೂಡ ಇದೆ. ಇದೇ ನೋಡು ನನ್ನ ಮಗಳಿಗೆ ಬೇಕಾಗಿರೋದು. ಸಂಸ್ಥೆ ಕಳೆದ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದಿರುತ್ತದೆ. PU, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ವಿಭಾಗಗಳಿಗೆ ಅಡ್ಮಿಷನ್ ಆರಂಭಗೊಂಡಿದೆ. ಕಾಂಟ್ಯಾಕ್ಟ್ KMT ವಿಸ್ಡಮ್ PU ಕಾಲೇಜ್, ಕುಶಾಲನಗರ. ಕಾಲ್ 7760090078. ಟೀಕುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟೀಕುಡ್ ಫರ್ನಿಚರ್, ಕಾರೆಕಾಡ್, ನಾಪಗ್ಲು. ಕೊಟ್ಟಗೇರಿ ಗ್ರಾಮ ಶ್ರೀ ಭದ್ರಕಾಳಿ ದೇವಡ ಬೋರ್ಡ್ನ ಮೆರ ಮಾರಿಪತ್ಲ ನಾಳೆ 14 ಪೊಲಕ 9 ತೊಪ್ಪುಗಳಿ, ಮಜ್ಜಣ ದಂಡು ಗಂಟೆಂಜ ವೇಷಭೂಷಣ ಕುದುರೆ ಅಡುಪು, ಮತ್ತಂದ ಬೇಳಾಚ ಪೊಲಕ 10 ಮೊಗಕಳಿ ಕಲಶಬಪ್ಪು, 12 ಭದ್ರಕಾಳಿ ದೇವಸ್ಥಾನದ ಮೊಗ ಪೂಜೆ ನಡಪ. ಊರು ನಾಡುಕಾರ ಭಕ್ತಾದಿಯಲ್ಲ ಬಂತು ದೇವಡ ಆಶ್ವಾದ ಪಡೆದೋಣ. ಕೊಟ್ಟಗೇರಿ ಶ್ರೀ ಮಹಾವಿಷ್ಣು ದೇವಸ್ಥಾನದ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಿತು. KVG ಪಾಲಿಟೆಕ್ನಿಕ್ ಸುಳ್ಯ. ಇಲ್ಲಿ 2022-23 ಸಾಲಿನ ಪ್ರಥಮ ವರ್ಷದ ಡಿಪ್ಲೊಮಾ ತರಗತಿಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಿವಿಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್ಗಳು ಲಭ್ಯವಿದೆ. ಐಟಿಐ ಮತ್ತು PUC ಪಾಸ್ ಆದವರಿಗೆ ನೇರ 3ನೇ ಸೆಮಿಸ್ಟರ್ ಸೇರುವ ಅವಕಾಶವಿದ್ದು ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448625247 9485494486. ಎಲ್ಲಾ ಕಡೆ ಫುಡ್ ಟೇಸ್ಟ್ ಮಾಡಾಯ್ತು, ಆದ್ರೆ ಹೋಟೆಲ್ ಗ್ರೀನ್ಲ್ಯಾಂಡ್ ಫುಡ್ ಮುಂದೆ ಯಾವ್ದು ಇಲ್ಲ. ಗ್ರೀನ್ಲ್ಯಾಂಡ್ ನ ಪತ್ತಲ್ ಅಂದ್ರೆ ಆಹಾ, ಬಾಯಲ್ಲಿ ನೀರ್ ಬರುತ್ತೆ. ಗಮಗಮಿಸುವ ಚಿಕನ್, ಮಟನ್, ಬಿರಿಯಾನಿ, ತಂದೂರಿ, ಎಲ್ಲ ರೀತಿಯ ಚೈನೀಸ್ ಫುಡ್ಗಳು, ಫಿಶ್ ಸ್ಪೆಷಲ್, ಎಲ್ಲದಕ್ಕೂ ಹೋಟೆಲ್ ಗ್ರೀನ್ಲ್ಯಾಂಡ್, ಮಂಗಳೂರು ರೋಡ್, ಮಡಿಕೇರಿ. 2-6 ನಿಮ್ಮ ಪುಟ್ಟ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ, ವಿರಾಜಪೇಟೆ. ಪ್ಲೇ ಗ್ರೂಪ್, ನರ್ಸರಿ, LKG, UKG, ಡೇ ಕೇರ್, ವಾಹನ ವ್ಯವಸ್ಥೆ ಲಭ್ಯ. ಛೋಟಾ ಚಾಂಪ್ಸ್ ಗುರುಕುಲಂ, ಅಪೋಸಿಟ್ ಸೆರಿನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಇಲ್ಲಿಗೆ ಶಿಕ್ಷಕಿಯರು ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಮೊಬೈಲ್ 9448019615. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು. ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ವಿರಾಜಪೇಟೆಯ ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌವ್, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಕಳೆದ 15 ವರ್ಷಗಳಿಂದ ಉತ್ತಮ ಫಲಿತಾಂಶ ನೀಡುತ್ತಿರುವ ಗೋಣಿಕೊಪ್ಪಲಿನ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಎಲ್ಲ ಮೂಲಭೂತ ಸೌಲಭ್ಯ, ಕಲಿಕೆಗೆ ಪೂರಕ ವಾತಾವರಣ, ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. ನೀಟ್, ಜೆಇಇ, ಸಿಇಟಿಗೆ ಪ್ರಥಮ ಪಿಯುಸಿಯಿಂದಲೇ ಕೋಚಿಂಗ್ ನೀಡಲಾಗುವುದು. ಅಮ್ಮತ್ತಿ, ಶ್ರೀಮಂಗಲ, ಪಾಲಿಬೆಟ್ಟ, ಸಿದ್ದಾಪುರ, ವಿರಾಜಪೇಟೆ ಭಾಗಗಳಿಂದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿದೆ. ಇಂದೇ ಸಂಪರ್ಕಿಸಿ. ಫೋನ್ 0827429833. ಮಡಿಕೇರಿಯ ಸನ್ಶೈನ್ ಪ್ಲೇ ಹೋಮ್ ಪುನರಾರಂಭಗೊಂಡಿದ್ದು ಅಡ್ಮಿಷನ್ಸ್ ಆರಂಭಗೊಂಡಿದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 8660988243. ಕೆವಿಜಿ ಐಟಿಐ ಭಾಗಮಂಡಲ, ಇಲ್ಲಿ 2022-23 ಸಾಲಿಗೆ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ದಾಖಲಾತಿಗಾಗಿ ಸಂಪರ್ಕಿಸಿ ಪ್ರಾಚಾರ್ಯರ ಸಂಖ್ಯೆ 9900902141. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಕಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2225571. ಕಾಕೋಟು ಪರಂಬು ಪ್ರೌಢಶಾಲೆ ಕಾಕೋಟು ಪರಂಬು 10ನೇ ತರಗತಿಯಲ್ಲಿ ನಿರಂತರವಾಗಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಇಲ್ಲಿ 8, 9 ಮತ್ತು 10ನೇ ತರಗತಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ನುರಿತ ಶಿಕ್ಷಕರು, ಶುಲ್ಕರಹಿತ ಶಿಕ್ಷಣ, ಕಂಪ್ಯೂಟರ್ ಹಾಗೂ ಕ್ರೀಡೆಗೂ ಅವಕಾಶ, ಬಾಲಕರಿಗೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಉಚಿತ ವಿದ್ಯಾರ್ಥಿ ನಿಲಯ, ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತ ಪಠ್ಯಪುಸ್ತಕ, ಲೇಖನಿ ಸಾಮಗ್ರಿ, ಸಮವಸ್ತ್ರ ಸೌಲಭ್ಯ, ಮೌಲ್ಯ ಶಿಕ್ಷಣದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ತರಬೇತಿ, ಆರೋಗ್ಯ, ಶಿಸ್ತು ಹಾಗೂ ಸ್ವಚ್ಛತೆಗೆ ಆದ್ಯತೆ. ಆಸಕ್ತರು ಮಾಹಿತಿಗೆ ಸಂಪರ್ಕಿಸಿ ಮುಖ್ಯ ಶಿಕ್ಷಕರು. ಮೊಬೈಲ್ 9008739218. ತೇಂಬಾಡ್ ಕೊಡವ ಸಿನಿಮಾ ನಾಳೆ 14 ಟಿಶರ್ಟ್ಗೇರಿ ಕೊಡವ ಸಮಾಜತ್ಲ ಮಜ್ಜನ 12:30 ಪಿಂಜ ಬೈಟಪಕ 6:30 ಮೂಂದು ಪ್ರದರ್ಶನ ಕಾಂಬ ಬಾರಿ ನೋಟಿ ಪುರುಡು ತಾರಿ ಎಂದು ಕಟ್ಟಣಿತ್ ತೇಂಬಾಡ್ ಸಿನಿಮಾ ತಂಡ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು, ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಡ ಕುಪ್ಯ, ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ, ಮುಸ್ಕೋಲಿ, ಮಂಗಲಕರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ಚಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಡ ಪೂಣಚ ಪೂವಯ್ಯ 9980940022 ಇಲ್ಲೆಂಗಿ 9900707576. ಕಾವೇರಿ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪಲು, ಇಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿಯ ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿ ಆರಂಭಗೊಂಡಿದೆ. 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ. ನುರಿತ ಉಪನ್ಯಾಸಕ ವರ್ಗ, ಉತ್ತಮ ಗ್ರಂಥಾಲಯ, ಆಧುನಿಕ ವಿಜ್ಞಾನ ಹಾಗೂ ಗಣಕ ವಿಜ್ಞಾನ ಪ್ರಯೋಗಾಲಯ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯ, ಉತ್ತಮ ಫಲಿತಾಂಶದೊಂದಿಗೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಶಿಕ್ಷಣ ನೀಡುತ್ತಿರುವ ಕೊಡಗಿನ ಏಕೈಕ ವಿದ್ಯಾಸಂಸ್ಥೆ ಕಾವೇರಿ ಪದವಿ ಪೂರ್ವ ಕಾಲೇಜು ಗೋಣಿಕೊಪ್ಪಲು. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ಹಾಲೇರಿ ಕಾಂಡನಕೊಲ್ಲಿ ನಿವಾಸಿ ದಿವಂಗತ ಶಿವಪ್ಪ ಪೂಜಾರಿಯವರ ಪತ್ನಿ ಕಮಲಾ ಅವರು ಇಂದು ನಿಧನರಾದರು. 90 ವರ್ಷ ಪ್ರಾಯದ ಕಮಲಾ ಅವರ ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ. ಚೆನ್ನಯ್ಯನಕೋಟೆ ನಿವಾಸಿ ಸಣ್ಣಯ್ಯ ಅಪ್ಪಾಜಿ ಅವರು ಇಂದು ನಿಧನರಾಗಿರುತ್ತಾರೆ. 100 ವರ್ಷ ಪ್ರಾಯದ ಸಣ್ಣಯ್ಯ ಅಪ್ಪಾಜಿ ಅವರ ಅಂತ್ಯಕ್ರಿಯೆ ನಾಳೆ 10:30 ಸ್ವಂತ ಮನೆಯಲ್ಲಿ. ಅಭ್ಯತ್ಮಂಗಲ ಗ್ರಾಮದ ನಿವಾಸಿ ದಿವಂಗತ ಅಂಚೆಮನೆ ಈರಪ್ಪ ಅವರ ಪತ್ನಿ ಅಂಚೆಮನೆ ಗಂಗಮ್ಮ ಅವರು ಇಂದು ನಿಧನರಾದರು. 62 ವರ್ಷ ಪ್ರಾಯದ ಅಂಚೆಮನೆ ಗಂಗಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ 3:00 ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಭಾರತ ಸ್ವತಂತ್ರ ಆಯಿತು 70 ಆಂಡ ದುಂಬದಾಂಡ ಮಾರಿಪತ್ತು ನಡ್ಕೆಂಡು ಉಳ್ಳ ಆಜಾದಿಕ ಅಮೃತ ಮಹೋತ್ಸವ ಕಾರ್ಯಕ್ರಮ ಹತ್ರ ನಿಟ್ಟಲು ಅಮೃತ ಭಾರತಿಗೆ ಕನ್ನಡದ ಆರತಿ ಅನ್ನುವ ಕಾರ್ಯಕ್ರಮ ನಡೆಸುವ ಸಂಬಂಧ ಮುಪ್ಪಡೆ ಸಭೆ ಇಂದು ನಡೆದದ್ದು. ಜಿಲ್ಲಾಧಿಕಾರಿ ಕಚೇರಿ ಸಭಾ ಬಾಡೆಲು ಶಾಸಕ ಮಂಡೆಪಂಡ ಅಪ್ಪುಚುರಂಜನ್ ಅಂಡ್ ಕೊರವು ಕಾರ್ಯಕ್ರಮ ನಡೆದ ಸಭೆಯಲ್ಲಿ ಮಾಹಿತಿ ಪಡೆದ ತಕ್ಕಪರಂದ ಶಾಸಕಾಂಗ ಜಿಲ್ಲಾಡಳಿತ ಆದ ಮೇಲೆ ಇದೇ 28ಅಂಗ ನಡೆಸುವ ಈ ಕಾರ್ಯಕ್ರಮ ಗದ್ದುಗೆ ಎಂಜ ಪೊರಟಿತ್ತು. ಕಾರ್ಯಕ್ರಮ